ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ ನಂತರ ತಜ್ಞವಾಣಿಯಲ್ಲಿ ಅಣಬೆ ಬೇಸಾಯ ಕ್ರಮಗಳ ಕುರಿತು ಭಾಗ್ಯ ಎಂ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಆನಂತರ ಸಮತೋಲನ ಪಶು ಆಹಾರ ಬಳಕೆಯ ಮಹತ್ವ, ಈ ಕುರಿತಾಗಿ ಜಯನ್ ಶ್ರೀಧರ್ ಅವರಿಂದ ಮಾಹಿತಿ. ಕೊನೆಯಲ್ಲಿ ಶಂಕರಬಾಯಿ ಪೂಜಾರ್, ಭೈರಮಡಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಈಗ ಕೆಲವು ಜಾಹೀರಾತುಗಳು, ನಂತರ ನಿತ್ಯ ಮೇಘ ಸಂದೇಶ ಕೇಳಬಹುದು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 75%. ಬೀದರ್, ವಿಜಯಪುರ, ಬಾಗಲಕೋಟ್ ಮತ್ತು ನೆರೆಯ ಝೈರಾಬಾದ್ಗಳಲ್ಲಿ 80%. ರಾಯಚೂರು ಜಿಲ್ಲೆಯೊಳಗ 65%. ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 85%. ಯಾದಗಿರಿ ಜಿಲ್ಲೆಯೊಳಗ 70% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ತಜ್ಞವಾಣಿ, ಅಣಬೆ ಬೇಸಾಯ ಕ್ರಮಗಳ ಕುರಿತು ಭಾಗ್ಯ ಎಂ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ, ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇನ್ನೊಂದು ಜೊತೆಗೆ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತ ಭಾಗ್ಯ ಅವರದ್ರ ಅವರನ್ನ ಮಾತಾಡಿಸಿ ಈ ಅಣಬೆ ಬೇಸಾಯದ ಬಗ್ಗೆ ತಿಳ್ಕೊಂಡ. ಅಂದ್ರೆ ಅಣಬೆ ಬೇಸಾಯ ಅಂದ್ರೆ ಏನು, ಅದನ್ನ ಯಾವ ರೀತಿ ಬೇಸಾಯ ಮಾಡಬಹುದು, ಆಮೇಲೆ ಯಾವ ರೀತಿ ಅದನ್ನು ಉಪಯೋಗ ಮಾಡಬಹುದು, ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಏನು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ ಭಾಗ್ಯ ಅವರ. ಎಲ್ಲರಿಗೂ ನಮಸ್ಕಾರ. ಭಾಗ್ಯ ಅವರ, ಈ ಅಣಬೆಯ ಉಪಯೋಗ ಏನು ಅಂತ ತಿಳಿಸ್ಕೊಡ್ತಾರೆ, ಆಮೇಲೆ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಏನೆಲ್ಲ ಅದಾವ ಅಂತ ಹೇಳಿ. ಅಣಬೆ ಒಂದು ಸಸ್ಯ ರಾಜ್ಯಕ್ಕೆ ಸೇರಿದಂತ ಒಂದು ಪ್ರಭೇದ. ಇದನ್ನ ಎಲ್ಲರೂ ಮಾಂಸಾಹಾರಿ ಅಂತ ಅನ್ಕೋತಾರೆ, ಆದ್ರೆ ಇದು ಮಾಂಸಾಹಾರಿ ಅಲ್ಲ, ಇದು ಸಸ್ಯಾಹಾರಿ ಅಂತಹ ಒಂದು ಬೆಳೆ. ಇದು ಎಲ್ಲಾ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವುದರಿಂದ ಇದು ಒಂದು ಪೌಷ್ಟಿಕವಾದಂತಹ ಆಹಾರ. ಇದರಲ್ಲಿ ಒಂದು 20-30% ಪ್ರೋಟೀನ್ ಮತ್ತೆ ಇದರಲ್ಲಿ ಐರನ್, ಜಿಂಕ್, ವಿಟಮಿನ್ಸ್ ಇನ್ನತರ ಪೌಷ್ಟಿಕಾಂಶಗಳನ್ನು ಒಳಗೊಂಡಿದ್ದು ಇದು ಒಂದು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಸಸ್ಯ ಪ್ರಭೇದ. ಇದನ್ನು ಉಪಯೋಗಿಸೋದ್ರಿಂದ ಡಯಾಬಿಟಿಸ್ ಆಗ್ಲಿ, ರಕ್ತದೊತ್ತಡ ಆಗ್ಲಿ, ಮತ್ತು ಬೊಜ್ಜನ್ನು ಕರಗಿಸೋದ್ರಾಗ್ಲಿ, ಮತ್ತು ಇನ್ನಿತರ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಕೂಡ ನಾವು ಈ ಅಣಬೆಯನ್ನು ಉಪಯೋಗಿಸುವುದರಿಂದ ಕಡಿಮೆ ಮಾಡಬಹುದು. ಪೌಷ್ಟಿಕಾಂಶಗಳು ಏನೇನು ಇರ್ತಾವಂತ? ಪ್ರೋಟೀನ್, ಐರನ್, ವಿಟಮಿನ್ಸ್, ಜಿಂಕ್, ಕ್ಯಾಲ್ಸಿಯಂ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಮೇಡಮ್, ಈ ಅಣಬೆಯನ್ನ ಯಾವ ರೀತಿ ನಾವು ಉಪಯೋಗ ಮಾಡಬಹುದು, ಯಾವ ರೀತಿ ಅದನ್ನ ತಿನ್ನಬಹುದು, ಅಂದ್ರೆ ಯಾವ ರೀತಿ ಆಹಾರ ಪದಾರ್ಥಗಳನ್ನ ತಯಾರು ಮಾಡಿಕೊಂಡು ತಿನ್ಲಿಕ್ಕೆ ಬರ್ತಾ ಅಂತಾರೆ? ಸರ್, ಮೊದಲಿಂದನೂ ಈ ಅಣಬೆನ ಆಹಾರವಾಗಿ ಉಪಯೋಗಿಸ್ತಿದ್ದಾರೆ ನಮ್ಮ ಜನ, ಹಳ್ಳಿ ಜನ. ಆದ್ರೆ ಇತ್ತೀಚೆಗೆ ಈ ಅಣಬೆ ಒಂದು ಬಹಳ ಇಂಪಾರ್ಟೆನ್ಸ್ ತಗೋತಾ ಇದೆ. ಯಾಕಂದ್ರೆ ಅಣಬೆನ ಈ ಹೋಟೆಲ್ಗಳಲ್ಲಿ ನಾವು ಕರಿಯಾಗಿ ಯೂಸ್ ಮಾಡ್ತಾರೆ. ಈವನ್ ಸಣ್ಣ ಮಕ್ಕಳು ಅಥವಾ ದೇ ಆರ್ ಯೂಸಿಂಗ್ ಆಸ್ ಎ ಸ್ನಾಕ್ಸ್, ಮಂಚೂರಿ ಆ ತರನು ಕೂಡ ಉಪಯೋಗಿಸಬಹುದು. ಮತ್ತೆ ಅಣಬೆ ಸೂಪ್ ಕೂಡ ಇದೆ. ಸೊ ಇದರಿಂದ ಈ ಅಣಬೆನ ವಿವಿಧ ರೀತಿಯಲ್ಲಿ ಕೂಡ ನಾವು ಉಪಯೋಗಿಸಬಹುದು. ಹಾಗಾದ್ರೆ ಈ ಅಣಬೆಯಲ್ಲಿರುವಂತಹ ವಿವಿಧ ಪ್ರಭೇದಗಳು ಅಂತಂದ್ರೆ ನಮ್ಮ ರೈತರು, ನಮ್ಮ ರೈತ ಮಹಿಳೆಯರು ಇದನ್ನ ಬೆಳಿಬೇಕು ಅಂತಂದ್ರೆ ಅದರಲ್ಲಿರುವಂತಹ ಪ್ರಭೇದಗಳು ಯಾವ ಅಂತ ಹೇಳಿದ್ರೆ? ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಅಣಬೆಯಲ್ಲಿ ಸುಮಾರು 20,000 ಹೆಚ್ಚು ಪ್ರಭೇದಗಳಿವೆ ಸರ್. ಅದರಲ್ಲಿ ಸುಮಾರು 2,000 ಪ್ರಭೇದಗಳನ್ನು ನಮ್ಮ ಹಳ್ಳಿ ಜನ ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ 20 ಬಗೆಯ ಪ್ರಭೇದಗಳನ್ನು ಕೃತಕವಾಗಿ ಬೆಳೆಸಿಬಿಟ್ಟು ಅದನ್ನ ನಾವು ಬಳಕೆ ಮಾಡಲಾಗ್ತಾ ಇದೆ ಸರ್. ಅಂದ್ರೆ 20 ಪ್ರಭೇದಗಳು ಒಂದು ನಾವು ವಾಣಿಜ್ಯ ರೀತಿಯಿಂದ ಅದನ್ನ ಬೆಳೆದು ಒಂದು ಲಾಭ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ 3 ಪ್ರಭೇದಗಳನ್ನ ಬೆಳೆಸ್ತಾಗ್ತಿದೆ. ಒಂದು ಬಿಳಿ ಗುಂಡು ಅಣಬೆ, ಇದನ್ನ ವೈಟ್ ಬಟನ್ ಮಶ್ರೂಮ್ ಅಂತ ಕರೀತಾರೆ. ಎರಡನೇದು ಮಿಲ್ಕಿ ಅಣಬೆ, ಅಂಡ್ ಮೂರನೇದು ಚಿಪ್ಪು ಅಣಬೆ. ಚಿಪ್ಪು ಅಣಬೆಯನ್ನ ಆಸ್ಟರ್ ಮಶ್ರೂಮ್ ಅಂತ ಕರೀತಾರೆ. ಈ ಎರಡು ಬಿಳಿ ಗುಂಡು ಅಣಬೆ ಮತ್ತು ಮಿಲ್ಕಿ ಅಣಬೆ ಬೆಳೆಸುವುದು ಸ್ವಲ್ಪ ಕ್ಲಿಷ್ಟಕರ ಸರ್, ರೈತರಿಗೆ ಕ್ಲಿಷ್ಟಕರ. ಆದ್ರಿಂದ ಆಸ್ಟರ್ ಮಶ್ರೂಮ್ ಅನ್ನು ಬೆಳೆಯುವುದು ಸುಲಭ ವಿಧಾನ ಮತ್ತೆ ರೈತರಿಗೆ ತುಂಬಾ ಅನುಕೂಲ ಮತ್ತು ಉಪಯೋಗಕರವಾದಂತಹ ಪ್ರಭೇದ ಇದು ಆಸ್ಟರ್ ಮಶ್ರೂಮ್. ಮೇಡಮ್, ಇನ್ನೊಂದು, ಈ ಅಣಬೆ ಒಂದು ರುಚಿ ಹೆಂಗಿರ್ತದೆ, ಟೇಸ್ಟ್ ಹೆಂಗಿರ್ತದೆ ಅಂತ ಹೇಳಿದ್ರೆ? ಇದು ಹೆಂಗೆ ನಾವು ಯಾವ ತರ ರೆಸಿಪಿಗಳನ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ಇದರ ರುಚಿ ಡಿಪೆಂಡೆಂಟ್ ಆಗಿರುತ್ತೆ ಸರ್. ಬೇಸಿಕಲಿ ಅಣಬೆಗೆ ಯಾವುದೇ ತರಹದಂತ ರುಚಿ ಇಲ್ಲ. ಇದು ನಾವು ಹೇಗೆ ರೆಸಿಪಿಗಳನ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ರುಚಿಗೆ ವೇರಿ ಆಗುತ್ತೆ ಸರ್. ನಾವು ಯಾವ ರೀತಿ ಆಹಾರ ತಯಾರು ಮಾಡ್ತೀವಿ ಆ ಒಂದು ರುಚಿ ತೋರ್ತದೆ. ಬೇಸಿಕಲಿ ನಾವು ಒಣ ಅಣಬೆಯನ್ನ ತಿಂದ್ರೆ ಯಾವ್ದೇ ರುಚಿ ಇರೋದಿಲ್ಲ. ಆಕ್ಚುಲಿ ಸುಮ್ನೆ ಬೇಯಿಸಿಕೊಂಡು ಕೂಡ ಆ ಅಣಬೆನ ತಿನ್ಬಹುದು ಸರ್. ಉಪ್ಪು ಅಥವಾ ಖಾರ ಹಾಕೊಂಡು ವಿ ಕ್ಯಾನ್ ಕನ್ಸ್ಯೂಮ್ ಇಟ್. ತಿನ್ಲಿಕ್ಕೆ ಸಾಧ್ಯತೆ ಇದೆ, ತಿನ್ಬಹುದು. ಈಗ ನಮ್ಮ ರೈತರು ಈ ಅಣಬೆಯನ್ನ ಮಾಡಬೇಕು, ಅಣಬೆಯನ್ನ ಬೆಳಿಬೇಕು ಅಂತಂದ್ರೆ ಮೊದಲಿಗೆ ಬೀಜಗಳು ಬೇಕು. ಈ ಬೀಜಗಳು ಎಲ್ಲಿ ಸಿಗ್ತವೆ ನಮ್ಮ ಭಾಗದಲ್ಲಿ ಅಂದ್ರೆ? ರೈತರು ಅಣಬೆ ಬೀಜನ ತಯಾರಿ ಮಾಡೋದು ತುಂಬಾ ಕಷ್ಟ. ಅದರಿಂದ ನಮ್ಮ ಕೃಷಿ ಸಾರಿ ಜೀವಶಾಸ್ತ್ರ ವಿಭಾಗದ ಪ್ರಯೋಗಾಲಯಗಳಲ್ಲಿ ನಾವು ಈ ಅಣಬೆ ಬೀಜನ ತಗೋಬಹುದು. ಈ ಅಣಬೆ ಬೀಜದ ಒಂದು ಬೆಲೆ ಬಂದ್ಬಿಟ್ಟು 250 ಗ್ರಾಂಗೆ 10 ರೂಪಾಯಿ ತಗೋತಾರೆ. ಅಥವಾ 1 ಕೆಜಿ ಬೇಕು ಅಂದ್ರೆ 35-40 ರೂಪಾಯಿಗಳಲ್ಲಿ ನಾವು ಅಣಬೆ ಬೀಜನ ತಗೋಬಹುದು ಸರ್. ಈ ವೈಜ್ಞಾನಿಕ ಆದಂತ ಲ್ಯಾಬ್ಗಳಲ್ಲಿ ಮತ್ತೆ ಬೆಂಗಳೂರಲ್ಲಿ IHR ಅನ್ನೋ ಒಂದು ಸಂಸ್ಥೆ ಇದೆ, ಅಲ್ಲಿ ಕೂಡ ನಾವು ಅಣಬೆ ಬೀಜಗಳನ್ನ ಸುಲಭವಾಗಿ ಪಡೆಯಬಹುದು ಸರ್. ನಮ್ಮ ಈ ಕಲಬುರಗಿ ವಿಭಾಗದಲ್ಲಿ ಎಲ್ಲಾದ್ರೂ ಲಭ್ಯತೆ ಅದಾವಂತ ಮೇಡಮ್? ಕಲಬುರಗಿ ವಿಭಾಗದಲ್ಲಿ ಲಭ್ಯತೆ ಇಲ್ಲ ಸರ್. ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಮತ್ತೆ ಹೈದರಾಬಾದ್ ಅಲ್ಲಿ ನಾವು ಲಭ್ಯತೆಗಳನ್ನ ಪಡಿಬಹುದು. ಬೆಂಗಳೂರು ಅಥವಾ ಹೈದರಾಬಾದ್ ಇಂದ ಈ ಅಣಬೆ ಬೀಜಗಳನ್ನ ನಮ್ಮ ರೈತರು ತರಿಸಿಕೊಳ್ಬೇಕು ಅಂತ ಹೇಳ್ತಾರೆ. ನಮ್ಮ ಕಾಲೇಜ್ನಲ್ಲೂ ಕೂಡ ಅವರು ಬಂದು ಏನಾದ್ರೂ ಬೇಕಿದೆ ಅಂತ ಅಂದ್ರೆ ನಾವು ಕೂಡ ತರಿಸಿಕೊಡುವಂತ ವ್ಯವಸ್ಥೆಯನ್ನ ಬೇಕಾದ್ರೆ ಮಾಡಬಹುದು. ಇದು ಒಳ್ಳೆ ವಿಚಾರ ಹೇಳಿದ್ರೆ ಮೇಡಮ್. ಅಂತಂದ್ರೆ ಯಾವ ರೈತರು ಇದನ್ನ ಬೆಳಿಬೇಕು ಅಂತಂದ್ರೆ ತಮ್ಮ ವಿಭಾಗವನ್ನ ಸಂಪರ್ಕ ಮಾಡಿದ್ರೆ ತಾವು ಬೀಜ ತರಿಸಿಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಖಂಡಿತವಾಗಿ ಸರ್. ಹಾಗಾದ್ರೆ ಈ ಅಣಬೆ ಬೇಸಾಯ ಬೆಳಿಬೇಕು ಅಂತಂದ್ರೆ ಪದ್ಧತಿ ಏನು ಅಂತ ತಿಳಿಸಿಕೊಡ್ತಾರೆ, ಹೆಂಗ್ ಮಾಡ್ಬೇಕು, ಅದಕ್ಕೆ ಏನೆಲ್ಲ ಬೇಕಾಗ್ತದೆ? ಅದು 3 ಪ್ರಭೇದಗಳಲ್ಲೂ 3 ರೀತಿಯಾದಂತಹ ಪದ್ಧತಿ ಇದೆ ಸರ್. ನಾನು ಸಂಕ್ಷಿಪ್ತವಾಗಿ 3 ಬೆಳೆಗಳ ಪದ್ಧತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದು ಬಿಳಿ ಗುಂಡು ಅಣಬೆ. ಇದು ಬಹಳ ರುಚಿಕಟ್ಟಾದಂತಹ ಅಣಬೆ, ಆದರೆ ಇದರ ಬೇಡಿಕೆ ಕೂಡ ಜಾಸ್ತಿ ಮತ್ತೆ ಬೆಳೆಸುವ ವಿಧಾನ ತುಂಬಾ ಕ್ಲಿಷ್ಟಕರವಾಗಿರೋದ್ರಿಂದ ನಮ್ಮ ರೈತರು ಬೆಳೆಯೋದು ಸ್ವಲ್ಪ ಕಷ್ಟನೇ. ಇದನ್ನ ಬೆಳೆಯುವ ವಿಧಾನ ಏನಂದ್ರೆ, ಮೊದಲು ಗೋಧಿ ಅಥವಾ ಭತ್ತದ ಹುಲ್ಲು ಉಲ್ಲಿಗೆ ತೌಡು, ಬೇವಿನ ಹಿಂಡಿ, ಕೋಳಿ ಗೊಬ್ಬರ, ಜಿಪ್ಸಮ್ ಅಥವಾ ಇನ್ನಿತರ ರಸಗೊಬ್ಬರಗಳನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಂಪೋಸ್ಟ್ ತಯಾರಿ ಮಾಡ್ಕೊಳ್ಬೇಕು ಸರ್. ನಂತರ ಈ ಕಾಂಪೋಸ್ಟ್ ಅನ್ನು ಬೇರೆ ಜೀವಾಣುಗಳು ಕೂಡ ಇರುತ್ತವೆ, ಅವುಗಳನ್ನು ಕೊಲ್ಲಲು ಪಾಶ್ಚರೈಸೇಷನ್ ಅಥವಾ ಪಾಶ್ಚರೀಕರಣವನ್ನು ಮಾಡಬಹುದು. ನಂತರ ಪಾಶ್ಚರೀಕರಿಸಿದ ಕಾಂಪೋಸ್ಟ್ಗೆ ಅಣಬೆ ಬೀಜಗಳನ್ನು ಸೇರಿಸಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಲಾಗುತ್ತದೆ. ನಂತರ 15-20 ದಿನಗಳಲ್ಲಿ ಶಿಲೀಂಧ್ರದ ಎಲೆಗಳು ಚೆನ್ನಾಗಿ ಬೆಳೆಯುತ್ತದೆ. ತದನಂತರ ಇದಕ್ಕೆ ಕೇಸಿಂಗ್ ಪದರವನ್ನು ಹಾಕಬೇಕಾಗುತ್ತದೆ ಸರ್. ಕೇಸಿಂಗ್ ಪದರವನ್ನು ಹೇಗೆ ಮಾಡಬೇಕೆಂದರೆ, ಮರಳು ಮಿಶ್ರಿತ ಮಣ್ಣಿಗೆ ಹಲವು ಪದಾರ್ಥಗಳನ್ನು ಸೇರಿಸಿ ಪಾಶ್ಚರೀಕರಣ ಮಾಡಿ ಈ ಕೇಸಿಂಗ್ ವಸ್ತುವನ್ನು ತಯಾರಿಸಲಾಗುತ್ತದೆ ಸರ್. ನಂತರ ಈ ಅಣಬೆ ಮೊಳಕೆ ಒಡೆದು ಬೆಳೆಯಲು 15-18 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಮತ್ತು 80-85% ಆರ್ದ್ರತೆ ನಿರ್ದಿಷ್ಟವಾಗಿ ಬೇಕು ಸರ್. ಸೊ ಈ ಹವಾಮಾನ ಬೇಕಾಗುವುದರಿಂದ ಏರ್ ಕಂಡೀಷನರ್ ತುಂಬಾ ಅತ್ಯಗತ್ಯ. ಬಿಳಿ ಗುಂಡು ಅಣಬೆ ಬೆಳೆಸಲು ಏರ್ ಕಂಡೀಷನರ್ ಅಳವಡಿಕೆ ಅತ್ಯಗತ್ಯ. ನಾವು ಸಾಮಾನ್ಯ ಒಂದು ಪರಿಸ್ಥಿತಿಯೊಳಗೆ ಅದನ್ನು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಕಷ್ಟ ಸರ್, ಯಾಕಂದ್ರೆ ಇದರ ಉಷ್ಣತೆ ಮತ್ತು ಆರ್ದ್ರತೆ ತುಂಬಾ ನಿರ್ದಿಷ್ಟ. ಅದರಿಂದ ನಾವು ರೈತರುಗಳಿಗೆ ಆಯಿಸ್ಟರ್ ಮಶ್ರೂಮ್ ಬೆಳೆಯಲು ನಾವು ಯಾವಾಗಲೂ ಸಜೆಸ್ಟ್ ಶಿಫಾರಸು ಮಾಡ್ತೀವಿ ಸರ್. ಸೊ ನಂತರ ಕೇಸಿಂಗ್ ಹಾಕಿದ ನಂತರ 15-20 ದಿನಗಳಲ್ಲಿ ಅಣಬೆ ಮೊಳಕೆ ಒಡೆಯುತ್ತದೆ. ನಂತರ 6-7 ದಿನಗಳಲ್ಲಿ ಮೊಳಕೆಯೊಡೆದ 6-7 ದಿನಗಳಲ್ಲಿ ಪೂರ್ಣ ಬೆಳೆಯುತ್ತದೆ. ನಂತರ ಅದನ್ನು ಕಟಾವು ಮಾಡಿ ಪ್ಲಾಸ್ಟಿಕ್ ಅಲ್ಲಿ ತುಂಬಿಬಿಟ್ಟು ಮಾರುಕಟ್ಟೆಗೆ ನಾವು ಕಳಿಸಬಹುದು ಸರ್. ಈ ನಿರ್ದಿಷ್ಟ ತಾಂತ್ರಿಕತೆಗೆ ತುಂಬಾ ಹಣ ಹೂಡಿಕೆ ಮಾಡುವುದರಿಂದ ತುಂಬಾ ಸಾಮಾನ್ಯ ರೈತರು ಬೆಳೆಯೋದು ತುಂಬಾ ಕಷ್ಟ ಸಾಧ್ಯ. ಅದರಿಂದ ನಾವು ಈ ಬಿಳಿ ಗುಂಡು ಅಣಬೆಯನ್ನು ಸಾಮಾನ್ಯ ರೈತರಿಗೆ ಶಿಫಾರಸು ಮಾಡುವುದಿಲ್ಲ. ಮಾರುಕಟ್ಟೆ ಬೇಡಿಕೆ ಬೇಡಿಕೆ ತುಂಬಾ ಇದೆ ಸರ್, ಬೇಡಿಕೆ ತುಂಬಾ ಇದೆ. ಇದು ಸರಿ ಸುಮಾರು 300-350 ರೂಪಾಯಿ ಪರ್ ಕೆಜಿ ಬಿಳಿ ಗುಂಡು ಅಣಬೆಗೆ ಬೇಡಿಕೆ ಇದೆ. ಆದರೆ ರೈತರಲ್ಲಿ ಇದನ್ನ ಬೆಳೆಯೋದು ತುಂಬಾ ಕಷ್ಟ ಅಂತ ಶಿಫಾರಸು ಮಾಡುವುದಿಲ್ಲ. ಯಾರಾದ್ರೂ ರೈತರು ಇದನ್ನ ಬೆಳಿತೀವಿ ಮುಂದೆ ಬರ್ತೀವಿ, ನೀವು ತಂತ್ರಜ್ಞಾನ ಕೊಡ್ತೀರ ಅವರಿಗೆ? ಶೋರ್ ಸರ್, ವೈಜ್ಞಾನಿಕವಾಗಿ ತಂತ್ರಜ್ಞಾನ ಅವರಿಗೆ ಕೊಡಲಾಗ್ತದೆ. ಆದ್ರ ಅವರಿಗೆ ಇಂಟ್ರೆಸ್ಟ್ ಇರಬೇಕು, ಮತ್ತೆ ಅವರು ಕಮರ್ಷಿಯಲ್ ವಾಣಿಜ್ಯ ರೀತಿಯಲ್ಲಿ ಅವರಿಗೆ ಬೆಳೆಯೋ ಒಂದು ಇಂಟ್ರೆಸ್ಟ್ ಇರಬೇಕು. ಹಾಗಾದ್ರೆ ವೈಜ್ಞಾನಿಕ ತರಬೇತಿ ತಗೊಂಡು ಸಹ ಈ ಬಿಳಿಗುಂಡು ಅಣಬೆಯನ್ನು ಬೆಳೆದು ತುಂಬಾ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು ಸರ್. ಹಾ ಸರ್, ಆಮೇಲೆ ಇನ್ನೊಂದು ಪದ್ಧತಿ ಯಾವ್ದಂದ್ರೆ ಮೇಡಮ್? ಇನ್ನೊಂದು ಕಾಮನ್ ಅಂದ್ರೆ ಆಯಿಸ್ಟರ್ ಮಶ್ರೂಮ್ ಸರ್. ಈ ಆಯಿಸ್ಟರ್ ಮಶ್ರೂಮ್ ನ ಚಿಪ್ಪು ಅಣಬೆ ಅಂತ ಕರೀತಾರೆ. ಚಿಪ್ಪು ಅಣಬೆ ಅಥವಾ ಡಿಂಗ್ರಿ ಮಶ್ರೂಮ್ ಅಂತ ಕರೀತಾರೆ. ಈ ಅಣಬೆನ ಕಾಮನ್ ನಮ್ಮ ರೈತರು ಸಹ ಬೆಳಿಬಹುದು. ಹೇಗಂದ್ರೆ, ಇದಕ್ಕೂ ಕೂಡ ರಾಗಿ ಅಥವಾ ಗೋಧಿ ಅಥವಾ ಭತ್ತದ ಹುಲ್ಲನ್ನ ತಗೋಬೇಕು ಸರ್. ತಗೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಚೀಲೆಯಲ್ಲಿ, ಪ್ಲಾಸ್ಟಿಕ್ ಕವರ್ ಅಲ್ಲಿ ಪದರ ಪದರವಾಗಿ ಒಂದು 2 ಇಂಚು ಹುಲ್ಲು ಹಾಕ್ಬೇಕು ಸರ್. ಅದ್ರ ಮೇಲೆ ಒಂದು ಪದರ ಸ್ಪಾನ್ ಅಥವಾ ಸ್ಪಾನ್ ನ ನಾವು ಅಣಬೆ ಬೀಜ ಅಂತ ಕರಿತೀವಿ ಕನ್ನಡದಲ್ಲಿ. ಒಂದು ಪದರ ಅಣಬೆ ಬೀಜವನ್ನು ಹಾಕ್ಬೇಕು ಸರ್. ಇದೇ ರೀತಿ 6-7 ಪದರಗಳನ್ನ ತುಂಬಬೇಕು. ಒಂದು ಪಾಲಿಥೀನ್ ಚೀಲ ಮತ್ತೆ ಬೀಜ ಹಾಕ್ಬೇಕು ಸರ್. ಒಂದು 7-8 ಪದರ ತುಂಬಬೇಕು. ನಂತರ ಆ ಪ್ಲಾಸ್ಟಿಕ್ ಹಾಳೆಯನ್ನು ಗಟ್ಟಿಯಾಗಿ ಕಟ್ಟಬೇಕು. ಕಾಂಪೋಸ್ಟ್ ಎಲ್ಲ ಹಾಕ್ಬೇಕು. ಆಹಾರ ಏನ್ಬೇಕು? ಇದು ಆಯಿಸ್ಟರ್ ಮಶ್ರೂಮ್ಗೆ ಇದರಲ್ಲಿ ಏನು ನಾವು ಗೋಧಿ ಹುಲ್ಲು ಮತ್ತೆ ಅಣಬೆ ಬೀಜ ಮಾತ್ರ ಬೇಕು ಸರ್. ಹಾಗೆ ಕಟ್ಟಿದ ನಂತರ ಹೋಲ್ ಮಾಡ್ಬೇಕು ಸರ್, ತೂತು ಮಾಡ್ಬೇಕು. ಕವರಿನ ತುಂಬಾ ತೂತು ಮಾಡ್ಬೇಕು, ಯಾಕಂದ್ರೆ ಆ ಅಣಬೆ ಶಿಲೀಂಧ್ರ ಬೆಳೆದು ಹೊರಗಡೆ ಬರುತ್ತೆ, ಆ ಪ್ಲಾಸ್ಟಿಕ್ ಕವರ್ ಇಂದ ಹೊರಗಡೆ ಬೆಳ್ಕೊಳ್ಳುತ್ತೆ. ಸೊ ಅದಕ್ಕೆ ತುಂಬಿದ ತದ ನಂತರನೇ ನಾವು ಒಂದು ಹೋಲ್ ಮಾಡ್ತಾ ಹೋಗ್ಬೇಕು ಸರ್. ಹೋಲ್ ಮಾಡಾದ್ಮೇಲೆ ಒಂದು 15-20 ದಿನಗಳಲ್ಲಿ ಅಣಬೆಯು ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಬೆಳೆಯುವ ಸಮಯದಲ್ಲಿ ನಾವು ಇದಕ್ಕೆ 20-25 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ, 80-85% ಅಷ್ಟು ಆರ್ದ್ರತೆಯನ್ನ ಕಾಪಾಡುವುದು ತುಂಬಾ ಅತ್ಯಗತ್ಯ. ಇದು ಮಾಡ್ಬೇಕಂದ್ರೆ ನಾವು ಎಲ್ಲಿ ಅಣಬೆಯನ್ನು ಬೆಳೆಯಕ್ಕೆ ಒಂದು ರೂಮ್ ಅಂತ ಮಾಡ್ಕೊಂಡಿರ್ತೀವಿ, ಒಂದು ಕೊಠಡಿ ಇರುತ್ತೆ. ಆ ಕೊಠಡಿಗೆ ಪದೇ ಪದೇ ನೀರು ಸಿಂಪಡಣೆ. ಸೊ ಅಣಬೆ ಬೆಳೆಯಲು ಒಂದು ಸಮಸ್ಯೆ ಏನಂದ್ರೆ ಶಿಲೀಂಧ್ರ. ಇದು ಕೂಡ ಒಂದು ಶಿಲೀಂಧ್ರ. ಈ ನಮ್ಮ ಸುತ್ತಮುತ್ತ ನೈಸರ್ಗಿಕವಾಗಿ ತುಂಬಾ ಪ್ರಭೇದವಾದಂತಹ ಶಿಲೀಂಧ್ರಗಳಿದೆ, ಕಳೆ ಶಿಲೀಂಧ್ರಗಳಂತ ಕರಿತೀವಿ. ಆ ಕಳೆ ಶಿಲೀಂಧ್ರದ ಕಂಟಾಮಿನೇಷನ್ ಅನ್ನೋದು ಇದರಲ್ಲಿ ತುಂಬಾ ಸಮಸ್ಯೆ. ಸೊ ಈ ಕಂಟಾಮಿನೇಷನ್ ಅನ್ನ ನಾವು ಕಡಿಮೆ ಮಾಡಬೇಕಂದ್ರೆ ಕೆಲವು ರಾಸಾಯನಿಕಗಳನ್ನ ಉಪಯೋಗಿಸಿ ರೂಮ್ ಅನ್ನ ಇನ್ಫೆಸ್ಟ್ ಮಾಡ್ಬೇಕು. ಅಂದ್ರೆ ನಾವು ಪಾಶ್ಚರೀಕರಣ ಅಂತೀವಿ ಅಥವಾ ಸ್ಟರ್ಲೈಸೇಷನ್ ಮಾಡೋದು ಅಂತೀವಿ. ಸ್ಟರ್ಲೈಸೇಷನ್ ಮಾಡ್ಬೇಕು ರೂಮ್ ಅನ್ನು. ನಂತರ ಈ ಪ್ಯಾಕೆಟ್ ನನ್ನ ತುಂಬಿ ಇಟ್ಟಿದಾದ್ಮೇಲೆ ಒಂದು 15-20 ದಿನಗಳಲ್ಲಿ ಆ ಅಣಬೆ ಹೊರಗಡೆ ಬರುತ್ತೆ. ಅಲ್ಲ ಮೇಡಮ್, ಕಟ್ಟಿಟ್ಟ ಮೇಲೆ ಅದಕ್ಕೆ ನೀರ ಸಿಂಪಡಿಸಬೇಕು, ಹೆಂಗೋ ಹಂಗೆ ಬಿಡಬೇಕು? ಯಾವ ರೀತಿ ಸಿಂಪಡಣೆ ಮಾಡ್ತಾ ಇರಬೇಕು ಸರ್? ದಿವಸಕ್ಕೊಂದು ಫಸ್ಟ್ ಒಂದು ವಾರ ನಾವು ಯಾವುದೇ ನೀರನ್ನು ಸಿಂಪಡಣೆ ಮಾಡಬಾರದು. ನಂತರ ತದನಂತರ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಬರುವ ಹಾಗೆ ನಾವು ಕೊಠಡಿಲಿ ಇಟ್ಟಿರ್ತೀವಿ. ಇಟ್ಟ ನಂತರ ಸ್ವಲ್ಪ ನೀರು ಸಿಂಪರಣೆ ಅವಾಗವಾಗ ಮಾಡ್ತಾ ಇರಬೇಕು ಸರ್. ವಾರಕ್ಕೆ ಒಂದು ಸಾರಿ, ವಾರಕ್ಕೆ ಎರಡು ಸಾರಿ. ಅದು ಒಂದು ಫಸ್ಟ್ ಒಂದು ವೀಕು ಏನು ಬೆಳಕು ಅಥವಾ ನೀರಿನ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ಇನ್ನೊಂದು ನಂತರದ ವಾರಗಳಲ್ಲಿ ನಾವು ನೀರು ಸಿಂಪರಣೆ ಮಾಡಬೇಕು, ಮತ್ತೆ ಬೆಳಕು ಗಾಳಿಯ ಯಥೇಚ್ಛವಾಗಿ ಬೆಳಕು ಮತ್ತು ಗಾಳಿ ಹರಿದಾಡುವಂತಿರಬೇಕು ನಾವು ಕೊಠಡಿ ಆ ಕೊಠಡಿಯಲ್ಲಿ. ಅಣಬೆ ಕಟ್ಟಿರುವಂತ ಪಾಕೆಟ್ ಇರ್ತಾರ, ಅವು ಯಾವ ರೀತಿ ಜೋತಾಗಬೇಕು, ಅದಕ್ಕೆ ಏನಾದ್ರು ಸ್ಟ್ಯಾಂಡ್ ಮಾಡಬೇಕು ಹೆಂಗಂತಾರೆ? ನಾವು ಮರದ ಸ್ಟ್ಯಾಂಡ್ ಆದ್ರೂ ಮಾಡಬಹುದು ಸರ್, ಇಲ್ಲ ಈ ಕಬ್ಬನದ್ದು ರ್ಯಾಕ್ ಗಳ ತರ ಬಂದಿರುತ್ತಲ್ಲ ಅದರಲ್ಲೂ ಕೂಡ ಇಟ್ಟರು ಏನು ಪರವಾಗಿಲ್ಲ. ಕೆಳಗಡೆ ಇಡಬೇಕು ಅಂತ ಜೋತಾಗಬೇಕಂತ? ಜೋತಾಡಬಾರ್ದು ಸರ್, ಜಸ್ಟ್ ಇದ್ರ ಮೇಲೆ ಸ್ಟ್ಯಾಂಡ್ ಅಲ್ಲಿ ಇಡಬೇಕು. ಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕು, ಇಟ್ಕೊಂಡು ಹೋಗ್ಬೇಕು ಸರ್. ಆಮೇಲೆ ಇನ್ನೊಂದು ಯಾವ ಪದ್ಧತಿ? ಇನ್ನೊಂದು ಮಿಲ್ಕಿ ಅಣಬೆ ಬೆಳೆಯುವ ವಿಧಾನ. ಇದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಏನು ಅತಿ ಹೆಚ್ಚಾಗಿ ಬೆಳೆಸುವುದಿಲ್ಲ. ಇದರಲ್ಲಿ ಉಷ್ಣತೆ ಜಾಸ್ತಿ ಬೇಕು ಸರ್, ಅಂದ್ರೆ 30-35 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣತೆ ಬೇಕು. ಇದರ ಒಂದು ಆಕರ್ಷಕ ಬಿಳಿ ಬಣ್ಣ ಇರೋದ್ರಿಂದ ಆ ಬಣ್ಣ ಕೆಡೋದಿಲ್ಲ ಸರ್, ಅದರಿಂದ ಸ್ವಲ್ಪ ಅದರ ಬೇಡಿಕೆ ಜಾಸ್ತಿ ಇದೆ. ಮತ್ತೆ ಇದನ್ನ 3-4 ದಿನ ಹಂಗೆ ಹೊರಗಡೆ ಪ್ಲೇಸ್ ಅಲ್ಲಿ ಇಟ್ಟರು ಕೂಡ ಹಾಳಾಗೋದಿಲ್ಲ. ಮತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಟು ಕೂಡ ನಾವು ಒಂದು 2 ವಾರಗಳ ಕಾಲ ಫ್ರಿಡ್ಜ್ ಅಲ್ಲಿ ಇಟ್ಟು ಇದನ್ನ ಉಪಯೋಗಿಸಬಹುದು. ಹಾಗಾಗಿ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಮಿಲ್ಕಿ ಬೆಳೆಯನ್ನು ಬೆಳೆಯಲು ರೈತರು ಶುರು ಮಾಡಿದ್ದಾರೆ. ಆದ್ರೆ ಈ ಟೆಂಪರೇಚರ್ ಜಾಸ್ತಿ ಇರುತ್ತಲ್ಲ, 30-35 ಡಿಗ್ರಿ ಸೆಲ್ಸಿಯಸ್ ಅಷ್ಟು, ಅದರಿಂದ ನಾವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ಟೈಮಲ್ಲೂ ಬೆಳೆಯೋದು ಸ್ವಲ್ಪ ಕಷ್ಟ. ಅದರಿಂದ ಸ್ವಲ್ಪ ಆಯಿಸ್ಟರ್ ಮಶ್ರೂಮ್ ಇದಕ್ಕಿಂತ ಉಪಯೋಗಕಾರಿ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನ ಬೆಳೆಯೋ ವಿಧಾನ ಏನಂದ್ರೆ ಸೇಮ್ ನಾವ್ ಹೆಂಗೆ ಬಿಳಿ ಗುಂಡುಗೆ ಹೆಂಗ್ ಹೇಳಿದ್ವು ಮತ್ತೆ ಆಯಿಸ್ಟರ್ ಮಶ್ರೂಮ್ಗೆ ಹೆಂಗ್ ಹೇಳಿದ್ವು ಅದಕ್ಕೂ ಇದಕ್ಕೂ ಕೂಡ ಭತ್ತ ಅಥವಾ ಗೋಧಿ ಹುಲ್ಲನ್ನೇ ತಗೋಬೇಕು. ಚೆನ್ನಾಗಿ ಕತ್ತರಿಸಬೇಕು ಸರ್, ಕತ್ತರಿಸಿ ನೆನೆಸಬೇಕು, ನೆನೆಸ್ಬಿಟ್ಟು ಮತ್ತೆ ಪಾಶ್ಚರೀಕರಣ ಮಾಡಬೇಕು. ಪಾಶ್ಚರೀಕರಣ ಮಾಡಿದ ತಕ್ಷಣ ಪಾಲಿಥೀನ್ ಚೀಲಗಳಲ್ಲಿ ತುಂಬಿಕೋಬೇಕು ಸರ್, ಸುಮ್ನೆ ತುಂಬಬೇಕು. ತುಂಬಿದ್ಮೇಲೆ 20-25 ದಿನಗಳಲ್ಲಿ ಶಿಲೀಂಧ್ರ ಎಲೆಗಳ ರೂಪದಲ್ಲಿ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ ಸರ್. ನಂತರ ಆ ಚೀಲದ ಬಾಯಿ ತೆಗೆದುಬಿಟ್ಟು ಸೂಕ್ತವಾದ ರೀತಿಯಲ್ಲಿ ತಯಾರಿಸಿದ ಕೇಸಿಂಗ್ ನ ತಯಾರಿಸೋದು ನಾನು ನಿಮ್ಗೆ ಹೇಳಿದ್ದೀನಿ. ಕೇಸಿಂಗ್ ಅನ್ನು ತಯಾರಿಸಿ ಆ ಮಣ್ಣಿನ ಪದರನ ಹಾಕಬೇಕು ಸರ್. ಸೊ ಅವಾಗ ಅಗತ್ಯವಾಗಿ ತೇವಾಂಶವನ್ನು ಕಾಪಾಡೋದು ತುಂಬಾ ಇಂಪಾರ್ಟೆಂಟ್ ಸರ್. ತೇವಾಂಶ ಅಂದ್ರೆ 80-85% ಅಷ್ಟು, 80-85% ಬೇಕು ಸರ್. ನಂತರ 15-20 ದಿನಗಳ ನಂತರ ಅಣಬೆ ಬೆಳೆಯಲು ಪ್ರಾರಂಭವಾಗುತ್ತದೆ. ನಂತರ ಅಣಬೆ ಬೆಳೆಯಲು ಪ್ರಾರಂಭವಾಗಿ 8-10 ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತೆ ಸರ್. ಆದ್ರೆ ಸೂಕ್ಷ್ಮವಾದ ವೈಜ್ಞಾನಿಕ ತರಬೇತಿ ತುಂಬಾ ಪ್ರಾಮುಖ್ಯ ಈ ಬೆಳೆಯನ್ನ ಬೆಳಿಬೇಕಂದ್ರೆ. ಯಾಕಂದ್ರೆ ಕಳೆ ಶಿಲೀಂಧ್ರದ ಕಂಟಾಮಿನೇಷನ್ ತುಂಬಾ ಇರುತ್ತೆ ಮಿಲ್ಕಿ ಮಶ್ರೂಮ್ ಅಲ್ಲಿ. ಮಿಲ್ಕಿ ಮಶ್ರೂಮ್ ಅಂದ್ರಲ್ಲಿ ಕಳೆ ಶಿಲೀಂಧ್ರದ ಕಂಟಾಮಿನೇಷನ್ ತುಂಬಾ ಇರುತ್ತೆ ಕಂಪೇರ್ ಟು ಬಿಳಿ ಗುಂಡು ಮಶ್ರೂಮ್ ಮತ್ತೆ ಆಯಿಸ್ಟರ್ ಮಶ್ರೂಮ್. ಮೇಡಮ್, ಈಗ ಈ ಒಂದು ಅಣಬೆ ಏನಾದ್ರ ಈ ಮಹಿಳೆಯರು ತಮ್ಮ ಒಂದು ಖಾಲಿ ಟೈಮ್ ನಲ್ಲಿ ಅಥವಾ ಯಾವಾಗ ಅವರಿಗೆ ಒಕ್ಕಲತನದ ಕೆಲಸದೊಳಗೆ ಟೈಮ್ ಸಿಗ್ತದೆ ಆ ಇದರಲ್ಲಿ ಇದನ್ನ ಅವರಿಗೆ ಯಾವ ರೀತಿ ಆ ಟೈಮ್ ಅನ್ನ ಸದುಪಯೋಗ ಮಾಡಿಕೊಂಡು ಅಣಬೆ ಬೇಸಾಯ ಮಾಡಿ ಒಂದು ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯದ ಅಂತಾರೆ? ಖಂಡಿತ, ಇದು ಪುರುಷರ ಅಥವಾ ಮಹಿಳೆಯರೇ ಅಂತ ಬೆಳೆಯುವಂತ ಬೆಳೆಯನ್ನಲ್ಲ, ಇದು ವರ್ಷ ಪೂರ್ತಿ ಬೆಳೆಯುವಂತಹ ಕಡಿಮೆ ಬಂಡವಾಳದಲ್ಲಿ ಬೆಳೆಯಂತಹ ಬೆಳೆ. ರೈತ ಮಹಿಳೆಯರು ಕೂಡ ತಮ್ಮ ಮನೆ ಸುತ್ತ ಇರುವ ಯಾವುದೋ ಒಂದು ಕೊಠಡಿಯಲ್ಲಿ ಈ ಅಣಬೆ ಬೀಜಗಳನ್ನು ಯೂಸ್ ಮಾಡಿಕೊಂಡು ಆ ಅಣಬೆಯನ್ನ ಆರಾಮಾಗಿ ಬೆಳಿಬಹುದು. ಸ್ಪೆಷಲಿ ಆಯಿಸ್ಟರ್ ಮಶ್ರೂಮ್ನ ಈಸಿಯಾಗಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಂದು ಹವಾಮಾನಕ್ಕೆ ತಕ್ಕವಾಗಿ ಈ ಆಯಿಸ್ಟರ್ ಮಶ್ರೂಮ್ನ ಈಸಿಯಾಗಿ ಬೆಳಿಬಹುದು ಸರ್. ಮಹಿಳೆಯರು ಕೂಡ ತುಂಬಾ ಆರಾಮಾಗಿ ಮನೆಯಲ್ಲಿದ್ದ ಹಾಗೆ ಅವರು ಕೂಡ ಏನು ಫೀಲ್ಡಿಗೆ ಹೋಗ್ಬಿಟ್ಟು ಕೆಲಸ ಮಾಡಿ ಕಷ್ಟಪಡುವಂತ ಅವಶ್ಯಕತೆ ಇಲ್ಲ. ಸೊ ಇದು ಕೂಡ ನೆರಳಲ್ಲೇ ಕೆಲಸ ಮಾಡೋದ್ರಿಂದ ಇದನ್ನ ಆರಾಮಾಗಿ ಮಹಿಳೆಯರು ಪ್ರಾಕ್ಟೀಸ್ ಮಾಡಬಹುದು ಸರ್. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಚಾರ ಮಾಡಿದ್ರೆ ಯಾವ ಜಿಲ್ಲೆಯೊಳಗ ಅಥವಾ ಯಾವ ಕಡೆ ಇದು ಜಾಸ್ತಿ ಜನ ಬೆಳೀತಾ ಇದಾರೆ ಅಂತ ಏನೋ ಹೇಳ್ಬೋದಾ? ಬೆಂಗಳೂರ ಸುತ್ತಮುತ್ತ ಇದನ್ನ ಬಹಳ ಬೆಳೀತಾ ಇದಾರೆ ಸರ್. ಈ ನಮ್ಮ ರಾಜ್ಯ ಬಿಟ್ಟು ಅಂದ್ರೆ ಹಿಮಾಚಲ ಪ್ರದೇಶ ಸರ್, ಅಲ್ಲಿ ತುಂಬಾ ಯಥೇಚ್ಛವಾಗಿ ಅಣಬೆ ಬೇಸಾಯ ಮಾಡ್ತಾ ಇದಾರೆ. ಎಲ್ಲ ಪುರುಷರು ಮಹಿಳೆಯರು ಎಲ್ಲರೂ ಕೂಡ ಅಣಬೆ ಬೇಸಾಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಬಿಟ್ಟು ಅವರ ಟೆಂಪರೇಚರ್ಗೂ ಸಹ ಈ ಅಣಬೆ ಬೇಸಾಯ ತುಂಬಾ ಹೊಂದಿಕೊಂಡ್ಬಿಟ್ಟಿದೆ. ಅದರಿಂದ ಸೊ ಈ ಅಣಬೆ ಬೇಸಾಯವನ್ನು ತುಂಬಾ ಯಥೇಚ್ಛವಾಗಿ ಹಿಮಾಚಲ ಪ್ರದೇಶ ಅಂತ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಲಾಭದಾಯಕ ಆಗ್ತಂತ ಮೇಡಮ್? ಬಹಳ ಸರ್, ಬಹಳ ಲಾಭದಾಯಕ. ಅದು ಏನಂದ್ರೆ ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕು, ಹೇಗೆ ಬೆಳಿಬೇಕು, ಕಂಟಾಮಿನೇಷನ್ ಯಾವ್ದ್ರಿಂದ ಆಗುತ್ತೆ, ಎಷ್ಟು ಬೆಳಕು ಬೇಕು, ಎಷ್ಟು ಉಷ್ಣಾಂಶ ಬೇಕು, ಎಷ್ಟು ಆರ್ದ್ರತೆ ಬೇಕು, ಎಲ್ಲಾನು ತಿಳ್ಕೊಂಡು ಅದನ್ನ ಅಷ್ಟು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅಣಬೆ ಬೇಸಾಯ ತುಂಬಾ ಈಸಿ ಮತ್ತೆ ತುಂಬಾ ಲಾಭದಾಯಕ. ಖರ್ಚು ಕಡಿಮೆ ಖರ್ಚು ಕಡಿಮೆ ಸರ್. ಮತ್ತೆ ಅಣಬೆ ಮಾರಾಟದ ಬಗ್ಗೆ ಹೆಂಗೆ ಮೇಡಮ್, ಎಲ್ಲಿ ನಮ್ಮ ರೈತರು ಬೆಳಿಬೇಕಂದ್ರೆ ಮೊದಲು ಮಾರಾಟ ಆಗ್ಬೇಕು, ಯಾಕಂದ್ರೆ ಎಲ್ಲರೂ ಜನಸಾಮಾನ್ಯರು ತಿನ್ನೋದಿಲ್ಲ, ಲೋಕಲ್ ಆಗಿ ಇದಕ್ಕೆ ಬೇಡಿಕೆ ಇರೋದಿಲ್ಲ. ಇದ್ರ ಬಗ್ಗೆ ಯಾವ ರೀತಿ ಒಂದು ಜನಸಾಮಾನ್ಯರು ತಿನ್ನೋದು ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ ಏನು ಇದೆ ಅಣಬೆ ಅಂದ್ರೆ ಏನು. ಹಿಂದಿನ ಕಾಲದಿಂದ ಉಪಯೋಗಿಸ್ತಿದ್ರು, ಇತ್ತೀಚೆಗೆ ಮೇ ಬಿ ಹಳ್ಳಿಗಳಲ್ಲಿ ಅದು ಕಂಡು ಬರೋದ್ ಕಡಿಮೆ. ಆದ್ರೆ ಇವಾಗ ಲಭ್ಯತೆ ಇರದೇ ಇರೋದ್ರಿಂದ ಕಡಿಮೆ ಇರೋದ್ರಿಂದ ತಿಂತಾ ಇಲ್ಲ ಅಷ್ಟೇ. ಈಗ ಹೋಟೆಲ್ಗಳಲ್ಲಿ ಎಲ್ಲಾ ರೆಸಿಪೀಸ್ ಅಣಬೆ ಮಶ್ರೂಮ್ ಇಸ್ ಎ ಕಾಮನ್ ರೆಸಿಪಿ ಅನ್ನೋದು ಆಗಾಗಿದೆ ಎಲ್ಲಾ ನಮ್ಮ ಜನಗಳಿಗೂ ಕೂಡ ಅಣಬೆ ಬೇಸಾಯದ ಬಗ್ಗೆ. ಆದ್ರೆ ಒಂದೇ ಒಂದು ಅಂದ್ರೆ ಒಂದು ಸಂಪ್ರದಾಯಸ್ಥರಲ್ಲಿ ಒಂದು ಅವರಿಗೆ ನಂಬಿಕೆ ಏನು ಅಂದ್ರೆ ಅದು ಅಣಬೆ ಒಂದು ಮಾಂಸಾಹಾರಿ, ಮಾಂಸ ಇದಕ್ಕೆ ಸಂಬಂಧಪಟ್ಟಿರುವಂತದ್ದು, ಅದು ವೆಜಿಟೇರಿಯನ್ ಅಲ್ಲ ಅಂತ ಅನ್ನೋದು ಒಂದು ತಪ್ಪು ಕಲ್ಪನೆ. ತಪ್ಪು ಕಲ್ಪನೆ ಸರ್. ಆದ್ರೆ ಇದು ಒಂದು ಸಸ್ಯ ರಾಜ್ಯಕ್ಕೆ ಸೇರಿರುವಂತಹ ಒಂದು ಸಸ್ಯಾಹಾರಿ ರುಚಿಕಟ್ಟಾದಂತಹ ಒಂದು ಆಹಾರ ವಿತ್ ಹೈ ಪ್ರೋಟೀನ್ಸ್. ಹಾ ಸರ್, ಅಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಸಾಕಷ್ಟು ಇದೆ ಅಂತ ಭಾಗ್ಯ ಅವರು ಹೇಳ್ತಾ ಇದ್ರೆ ಮೇಡಮ್, ಹಾಗಾದ್ರೆ ನಮ್ಮ ಭಾಗದಲ್ಲಿ ಬಹಳಷ್ಟು ದಿನಗಳಿಂದ ನಡೀತಾನೆ ಇರುವಂತದ್ದು ಅಣಬೆ ಬೇಸ, ಆದ್ರೆ ವಿಫಲತೆ ಆಗಿದೆ. ಈ ವಿಫಲತೆ ಆಗ್ಲಿಕ್ಕೆ ಏನೇನು ಕಾರಣಗಳು ಇರಬಹುದಂತೆ? ಮೊದಲನೇದಾಗಿ ಈ ಅಣಬೆನ ಎಲ್ಲೆಲ್ಲಿ ನಾವು ಮಾರಾಟ ಮಾಡಬಹುದು ಅಥವಾ ಎಲ್ಲೆಲ್ಲಿ ನಾವು ತಗೋಬಹುದು ಅಂತ. ಫಸ್ಟ್ ಒಂದು ಹಾಪ್ಕಾಮ್ ಸಂಸ್ಥೆಗಳಿದಾವೆ ಸರ್, ಅಲ್ಲಿ ಕೂಡ ಅಣಬೆ ಮಳಿಗೆಗಳಿದಾವೆ, ಅಲ್ಲಿ ಅಣಬೆನ ನಾವು ಮಾರಾಟ ಮಾಡಬಹುದು. ನೆಕ್ಸ್ಟ್ ಈ ಬಿಗ್ ಬಜಾರ್, ರಿಲಯನ್ಸ್ ಫುಡ್ಸ್ ಆತರದ್ರಲ್ಲೂ ಕೂಡ ನಾವು ಅಣಬೆನ ಮಾರಾಟ ಮಾಡಬಹುದು. ಮತ್ತು ಕೆಲವೊಂದು ಹೋಟೆಲ್ಗಳಲ್ಲಿ ನಾವು ಈ ಅಣಬೆನ ಸಪ್ಲೈ ಮಾಡ್ತೀವಿ ಅಂತ ಕಾಂಟ್ರಾಕ್ಟ್ ಆತರ ಮಾಡಿಕೊಂಡು ಕೂಡ ನಾವು ಬೆಳೆದಿರತಕ್ಕಂತಹ ಅಣಬೆನ ಅವರಿಗೆ ಕೊಡಬಹುದು ಸರ್. ಈ ಅಣಬೆ ಬೆಳೆಯಲು ವಿಫಲತೆಗೆ ಕಾರಣ ಏನೇನಂದ್ರೆ, ಬೇಡಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಇಲಾಖೆಯ ಅಣಬೆ ಪ್ರಯೋಗಗಳಲ್ಲಿ ಬೇಕಂದಾಗ ನಮಗೆ ಅಣಬೆ ಬೀಜ ಸಿಗ್ತಾ ಇಲ್ಲ, ಪ್ರಯೋಗಾಲಯಗಳಲ್ಲಿ ಅಣಬೆ ಬೀಜ ತಯಾರಿಸ್ತಾ ಇಲ್ಲ, ಅದು ಮೊದಲನೇ ಕಾರಣ ಸರ್. ನಂತರ ಕಳೆ ಶಿಲೀಂಧ್ರಗಳಿಂದ ಬೆಳೆ ಕಲುಷಿತವಾಗುತ್ತಿದೆ, ಕಂಟಾಮಿನೇಷನ್ ಆಗೋದ್ರಿಂದ ಬೆಳೆಗೆ ಬಹಳ ನಷ್ಟ ಆಗ್ತಿದೆ. ರೈತರಲ್ಲಿ ವೈಜ್ಞಾನಿಕವಾಗಿ ತಿಳುವಳಿಕೆ ಕಡಿಮೆ ಇದ್ದು ಈ ಬೆಳೆ ಬೆಳೆದ್ರೆ ಕಂಟಾಮಿನೇಷನ್, ಕಳೆ ಶಿಲೀಂಧ್ರದ ಕಂಟಾಮಿನೇಷನ್ ಜಾಸ್ತಿ ಆಗುತ್ತೆ ಸರ್. ಇದರಿಂದ ಕೂಡ ಬೆಳೆ ನಷ್ಟ ಆಗ್ಬಿಟ್ಟು ರೈತರು ತಮ್ಮಲ್ಲಿ ಆಸಕ್ತಿ ಕಳೆದುಕೊಳ್ತಾ ಇದ್ದಾರೆ. ಮೇಡಮ್, ಹಾಗಾದ್ರೆ ಈ ಅಣಬೆ ಬಗ್ಗೆ ಒಂದು ವೈಜ್ಞಾನಿಕ ತರಬೇತಿ ಬೇಕು ಅಂತಂದ್ರೆ ನಮ್ಮ ರೈತರಿಗೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅಂತಾರೆ? IIHR ಅಂತ ಒಂದು ಸಂಸ್ಥೆ ಇದೆ ಸರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್. ಅಲ್ಲಿ ನಮ್ದು ಅಣಬೆ ಅನ್ನೋದೇ ಒಂದು ದೊಡ್ಡ ಪ್ರಯೋಗಾಲಯ ಇದೆ. ಅಲ್ಲಿ ತುಂಬಾ ಜನ ವಿಜ್ಞಾನಿಗಳು ಶಿಕ್ಷಕರು ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ರೈತರಿಗೆ ಪ್ರತಿ ವರ್ಷಕ್ಕೆ ಒಂದೆರಡು ಸಾರಿ ಮೂರು ಸಾರಿ ಈ ಅಣಬೆ ಬೇಸಾಯದ ಬಗ್ಗೆ ಅವರು ವೈಜ್ಞಾನಿಕವಾಗಿ ತರಬೇತಿ ಕೊಡ್ತಾ ಇದ್ದಾರೆ ಅಟ್ ಫ್ರೀ ಕಾಸ್ಟ್ ಸರ್. ಫ್ರೀ ಕಾಸ್ಟ್ ಆಗಿ ಕೊಟ್ಬಿಟ್ಟು ಇವನ್ ಬೆಂಗಳೂರಲ್ಲಿ GKVK ಅಂತ ಒಂದು ಸಂಸ್ಥೆ ಇದೆ, ಕಾಲೇಜ್ ಇದೆ, ಅಲ್ಲೂ ಕೂಡ ಈ ಅಣಬೆ ಬೇಸಾಯದ ಬಗ್ಗೆ ಇನ್ಫಾರ್ಮೇಶನ್ ತರಬೇತಿಯನ್ನ ಕೊಡ್ತಾ ಇದ್ದಾರೆ ಸರ್. ಇದುವರೆಗೆ ಅಣಬೆ ಬೇಸಾಯದ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿರುವಂತ ಭಾಗ್ಯ ಅವರಿಗೆ ಆಕಾಶವಾಣಿ ಪರವಾಗಿ ಮತ್ತೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್. ಅಣಬೆ ಬೇಸಾಯ ಕ್ರಮಗಳ ಕುರಿತು ಭಾಗ್ಯ ಎಂ ಅವರೊಂದಿಗಿನ ಸಂದರ್ಶನ ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಸಮತೋಲನ ಪಶು ಆಹಾರ ಬಳಕೆಯ ಮಹತ್ವ ಈ ಕುರಿತಾಗಿ ಜೆಎನ್ ಶ್ರೀಧರ್ ಅವರಿಂದ ಮಾಹಿತಿ. ತಜ್ಞವಾಣಿ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಪಶುಗಳಲ್ಲಿ ಸಮತೋಲನ ಪಶು ಆಹಾರದ ಮಹತ್ವದ ಬಗ್ಗೆ ತಮಗೆ ರೈತ ಬಾಂಧವರಲ್ಲಿ ತಿಳಿಸಿಕೊಡೋದಕ್ಕೆ ಕ್ರಮಕ್ಕೆ ನಾನು ಬಂದಿದ್ದೀನಿ. ಪಶು ಆಹಾರ ಅಂದ ತಕ್ಷಣ ನಮ್ಮ ರೈತರಿಗೆ ಬರ್ತಕ್ಕಂಥದ್ದು ಮೈಂಡ್ ಅಲ್ಲಿ ಒಂದು ಹಸಿರು ಮೇವು, ಎರಡನೇದು ಒಣಮೇವು, ಮತ್ತು ಮೂರನೇದಾಗಿ ಸಮತೋಲನ ಪಶು ಆಹಾರ ಅಂತೇಳಿ ಮೂರು ಬಗೆಯ ಆಹಾರಗಳನ್ನ ನಾವು ಹಸುಗಳಿಗೆ ಕೊಡ್ತೀವಿ. ಈ ಸಮತೋಲನ ಪಶು ಆಹಾರ ಇದು ಬಹಳನೇ ಮುಖ್ಯ ಆಗುತ್ತೆ. ರಾಸುಗಳಿಗೆ ನಾವು ಹಸಿರು ಮೇವು, ಒಣಮೇವು ಮತ್ತು ಸಮತೋಲನ ಪಶು ಆಹಾರವನ್ನ ಕೊಡುವಂತ ಪ್ರಮಾಣವನ್ನ ನಾವು ನೋಡಿದಾಗ ಹಸಿರು ಮೇವು ಸಾಕಷ್ಟು ಲಭ್ಯತೆ ಇದ್ರೆ ರೈತರಲ್ಲಿ ಜಾನುವಾರು ತಿನ್ನುವಷ್ಟು ಹಸಿರು ಮೇವನ್ನ ನಾವು ಕೊಡಬಹುದು. 5 ಲೀಟರ್ ಹಾಲಿನ ಉತ್ಪಾದನೆಯವರೆಗೆ ಯಾವುದೇ ರೀತಿಯ ಸಮತೋಲನ ಪಶು ಆಹಾರದ ಅವಶ್ಯಕತೆ ಇರೋದಿಲ್ಲ. 5 ಲೀಟರ್ಗಿಂತ ಹೆಚ್ಚು ಹಾಲು ಕೊಡ್ತಕ್ಕಂಥ ಹಸುಗಳು ಅಂದ್ರೆ 8 ಲೀಟರ್ 10 ಲೀಟರ್ ಹಾಲು ಕೊಡುವಂತಹ ಸಂದರ್ಭದಲ್ಲಿ ಹಸಿರು ಮೇವು ಅಂದ ತಕ್ಷಣ ಹಸಿರು ಮೇವಿನಲ್ಲಿ ಎರಡು ತರ ಬರುತ್ತೆ, ಏಕದಳ ಹಸಿರು ಮೇವು ಮತ್ತೆ ದ್ವಿದಳ ಹಸಿರು ಮೇವಿನ ಬೆಳೆಗಳಂತ. ಏಕದಳ ಹಸಿರು ಮೇವಿನ ಬೆಳೆಗಳು ಅಂದ ತಕ್ಷಣ ಜೋಳ, ಮೆಕ್ಕೆಜೋಳ, ಸಜ್ಜೆ, ರಾಗಿ, ನವಣೆ, ಆಮೇಲೆ ನೇಪಿಯರ್ ಹುಲ್ಲು, ಗಿನಿ ಹುಲ್ಲು, ಪ್ಯಾರಾ ಹುಲ್ಲು, ಈ ತರ ಅನೇಕ ಹುಲ್ಲುಗಳು ಬರುತ್ತೆ.

ಯಾಕಂದ್ರೆ ಗುಣಮಟ್ಟದ ಪಶು ಆಹಾರವನ್ನ ತಯಾರು ಮಾಡಲಿಕ್ಕೆ ರೈತರಿಂದ ಮಾತ್ರನೇ ಸಾಧ್ಯ. ಬೇರೆ ಯಾವುದೇ ಸಂಸ್ಥೆ ಆಗಲಿ ಅಥವಾ ಈಗ ಹಲವಾರು ಸಂಘ ಸಂಸ್ಥೆಗಳು ಸಮತೋಲನ ಪಶು ಆಹಾರವನ್ನ ಮಾಡೋದ್ರಲ್ಲಿ ತೊಡಗಿಸಿಕೊಂಡಿದ್ದಾವೆ. ಆದರೆ ನಾವು ಮಾಡಿದಂತ ಆಹಾರ ಯಾವಾಗಲೂ ಶ್ರೇಷ್ಠವಾಗಿರುತ್ತೆ, ಅದನ್ನು ಬಳಸಬಹುದು. ಮಾಡಲಿಕ್ಕೆ ಆಗದಿದ್ದಂತಹ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳ ಮುಖಾಂತರ ಮಾರಾಟವಾಗತಕ್ಕಂಥ ಸಮತೋಲನ ಪಶು ಆಹಾರವನ್ನು ಬಳಸಿ ಲಾಭದಾಯಕ ಹೈನುಗಾರಿಕೆಯನ್ನ ರೈತರು ಮಾಡಬಹುದಾಗಿದೆ. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಸಮತೋಲನ ಪಶು ಆಹಾರ ಬಳಕೆ ಮಹತ್ವ ಈ ಕುರಿತಾಗಿ ಜೆಎನ್ ಶ್ರೀಧರ್ ಅವರಿಂದ ಇದುವರೆಗೆ ಮಾಹಿತಿ ಕೇಳಿದಿರಿ. ಕೃಷಿ ರಂಗದಲ್ಲಿ ಈಗ ಶಂಕರಬಾಯಿ ಪೂಜಾರ್, ಭೈರಾಮಡಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ಬೀಜ ಕೀಟಿದ ಬಿಳಿ ಜಾಳ ನಾರಿ ಗ್ವನಿಯ ಭಾಗ್ಯವೇನೈ, ಬೀಜ ಕೀಟಿದ ಬಿಳಿ ಜಾಳ ನಾರಿ ಗ್ವನಿಯ ಭಾಗ್ಯವೇನೈ, ಬೀಜ ಕೀಟಿದ ಬಿಳಿ ಜಾಳ ನಾರಿ ಗ್ವನಿಯ ಭಾಗ್ಯವೇನೈ, ಬೀಜ ಕೀಟಿದ ಬಿಳಿ ಜಾಳ ನಾರಿ ಗ್ವನಿಯ ಭಾಗ್ಯವೇ, ಬೀಜ ಕಾಯಿಟ್ಟಿದ ಬಿಳಿ ಜಾಳ ನನ್ನ ತಮ್ಮೈ, ಚದ ಕೀಟಿದ ನನ್ನ ಮಗಳ ನಾರಿ ಗ್ವನಿಯ ಭಾಗ್ಯವೇನೈ, ಚದ ಕೀಟಿದ ನನ್ನ ಮಗಳ ನಾರಿ ಗ್ವನಿಯ ಭಾಗ್ಯವೇನೈ, ಚದ ಕೀಟಿದ ನನ್ನ ಮಗಳ ನಾರಿ ಗ್ವನಿಯ ಭಾಗ್ಯವೇನೈ, ಚದ ಕೀಟಿ ಹಡದ ಪಹೂಟಿ ಮಟ ಕಟ್ಟೆ ನಾರಿ ಗ್ವನಿಯ ಭಾಗ್ಯವೇನೈ, ಹಡದ ಪಹೂಟಿ ಮಟ ಕಟ್ಟೆ ನಾರಿ ಗ್ವನಿಯ ಭಾಗ್ಯವೇನೈ, ಹಡದ ಪಹೂಟಿ ಮಟ ಕಟ್ಟೆ ನಾರಿ ಗ್ವನಿಯ ಭಾಗ್ಯವೇನೈ, ಹಡದ ಪಹೂಟಿ ಮಟ ಕಟ್ಟೆ ನಾರಿ ಗ್ವನಿಯ ಭಾಗ್ಯವೇನೈ, ಹಡದ ಪಾಯಿ ಹುಟ್ಟಿ ಮಟಕಟಿ ಜಡೆ ಶತುಲಿಂಗೈ, ನೀ ಹುಟ್ಟಿದುದನಿ ಮಟ ಕಟ್ಟೆ ನಾರಿ ಗ್ವನಿಯ ಭಾಗ್ಯವೇನೈ, ನೀ ಹುಟ್ಟಿದುದನಿ ಮಟ ಕಟ್ಟೆ ನಾರಿ ಗ್ವನಿಯ ಭಾಗ್ಯವೇನೈ, ನೀ ಹುಟ್ಟಿದುದನಿ ಮಟ ಕಟ್ಟೆ ನಾರಿ ಗ್ವನಿಯ ಭಾಗ್ಯವೇನೈ, ನೀ ಹುಟ್ಟಿದುದನಿ ಮಟ ಕಟ್ಟೆ ನಾರಿ ಗ್ವನಿಯ ಭಾಗ್ಯವೇನೈ, ನಾನು ನನ್ನ ತವರಿಗೆ ಬಾಳ ಬೇಡಕ್ಕಿನಲ್ಲೈ, ಸೇರಿನ ಸರಗಿ ತಾಲಿನತ್ತ ನಾರಿ ಗ್ವನಿಯ ಭಾಗ್ಯವೇನೈ, ಸೇರಿನ ಸರಗಿ ತಾಲಿನತ್ತ ನಾರಿ ಗ್ವನಿಯ ಭಾಗ್ಯವೇನೈ, ಸೇರಿನ ಸರಗಿ ತಾಲಿನತ್ತ ನಾರಿ ಗ್ವನಿಯ ಭಾಗ್ಯವೇನೈ, ಸೇರಿನ ಸರಗಿ ತಾಲಿನತ್ತ ನಾರಿ ಗ್ವನಿಯ ಭಾಗ್ಯವೇನೈ, ಸೇರಿನ ಈ ಸರಗಿ ತಲೆನತ್ತಿಗೆ ಜೀಟಿಕೈ, ಸಕತವರವರು ಬಡವರ ನಾರಿ ಗ್ವನಿಯ ಭಾಗ್ಯವೇನೈ, ಸಕತವರವರು ಬಡವರ ನಾರಿ ಗ್ವನಿಯ ಭಾಗ್ಯವೇನೈ, ಜಂತಿ ಗೋಗೋರಾಯಿ ವೈರೆ ಮಾಳಂಗ ವೈರಿ ಮಾರಿ ಉಂಡೆ ನಾರಿ ಗೊನಿಯ ಭಾಗವೇನೈ ಮಾಳಂಗ ವೈರಿ ಮಾರಿ ಉಂಡೆ ನಾರಿ ಗೊನಿಯ ಭಾಗವೇನೈ ಮಾಳಿಂಗ ಗೈರಿ ಮಾರಿ ಉಂಡೆ ನಾರಿ ಗೊನಿಯ ಭಾಗವೇನೈ ಮಾಳಿಂಗ ಗೈರಿ ಮಾರಿ ಉಂಡೆ ನಾರಿ ಗೊನಿಯ